2006ಕ್ಕೆ ಇನ್ನು 20 ಸೇರಿಸಿದರೆ ಮಧ್ಯದಲ್ಲಿ ಎಷ್ಟಾಗ್ತದೆ ನೋಡಿ, 200006. ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ ಶ್ರೋತೃಗಳ, 2 ಮುಂದೆ 406 0822 ಈ ಲ್ಯಾಂಡ್ಲೈನ್ ಕೋಡನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಕರೆಗಳನ್ನು ಮಾಡ್ತದೆ ರೀ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು? ಹಲೋ ನಮಸ್ಕಾರ ಸರ್, ನಾನು ಜಲಹರ ನಂದಕುಮಾರ್. ನಂದಕುಮಾರ್ ಅವರು ನಮಸ್ಕಾರ. ನಿಮ್ ಕಡೆಗೆ ಹೇಗಿದೆ ಮಳೆ? ಮಳೆ ಚೆನ್ನಾಗಿದೆ ಸರ್, ಮಳೆ ಕಳೆದಷ್ಟು ಬಂದಿಲ್ಲ ಸರ್. ಕಳೆದ ಸುಮಾರು 42 ಈ ಟೈಮಿಗೆ ಆಗಿತ್ತು, ಇವತ್ತ 18 ಆಗಿದೆ ಸರ್. ಓ, ಕಡಿಮೆ, ಅರ್ಧಕ್ಕರ್ಧ ಮಳೆ ಸರ್. ಓಹೋ, ಈ ವರ್ಷನೇ ಹೆಚ್ಚಿನ ಬರ್ಬೋದು ಸರ್. ಈ ವರ್ಷನೇ ಹೆಚ್ಚಾಯ್ತು ಅನ್ನೋ ತರ ಕೆಲವೊಬ್ರು ಅನ್ಕೊಳ್ತಾ ಇದ್ರು. ಇಲ್ಲ ಸರ್, ಇಲ್ಲ ಸರ್, ನಮಗೆ ಮಳೆ ಕಡಿಮೆ ಸರ್. ಮಳೆ ಬಿದ್ದಿದೆ ಆದ್ರೂ ಮಳೆ ಕಣ್ಣಿಗೆ ಕಾಣದ ಹಾಗೆ ಮಳೆ ಕಳಷ್ಟು ಮಳೆ ಆಗಿದೆ ಸರ್. ಓಹೋ, ಈ ಕಮ್ಮಿ ಮಳೆ ಆಗಿದ್ರಿಂದ ಅಂದ್ರೆ 42 ಆಗೋ ಬದಲಾಗಿ 15 ಆಯ್ತು. 15 ಸಾಕ, 42 ಬೇಕಾಗಿತ್ತು ಮಳೆ? 42 ಹೋದ ವರ್ಷ ಮಳೆ ಆಗಿದೆ ಈ ಹೊತ್ತಿಗೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಈ ವರ್ಷ 15 ಆಗಿದೆ ಅಂತ ಹೇಳ್ತಾ ಇದ್ರಿ. ಇದು ಸೂಕ್ತನ, ಸಾಕಾಗುತ್ತಾ, ಇಲ್ಲ ಇನ್ನೂ ಹೆಚ್ಚಿಗೆ ಬಂದಿದ್ರೆ ಅನುಕೂಲ ಆಗ್ತದ ಅಂತ ಹೇಳ್ತಿದ್ರ? ಇಲ್ಲ, ಮಳೆ ಮಾಮೂಲಿ ಆಗಿ ಬೀಳ್ಬೇಕು ಸರ್. ನಮಗೆ ಸಾಧಾರಣ ಮೊದಲೆಲ್ಲ 320 ಮಳೆ ಆಗ್ತಾ ಇತ್ತು ಸರ್. ಇವಾಗ ಕಡಿಮೆ ಆಗ್ತಾ ಬರ್ತದೆ, 200-240 ಹೋಗುತ್ತೆ ಸರ್. ನಿಮ್ಮಲ್ಲೆಲ್ಲ ಎಷ್ಟು ಸರಾಸರಿ ಮಳೆ? ಬೆಟ್ಟ ಸಾಲಿನಲ್ಲಿ ಅಂತರ್ಜಲ ಇರ್ಬೇಕಲ್ವ ಸರ್. ಅದರಿಂದ ಮಳೆ ಬೀಳೋದು ಒಳ್ಳೇದು, ಪಶ್ಚಿಮ ಘಟ್ಟಕ್ಕೆ ಮಳೆ ಹೊಡೆದಷ್ಟು ಒಳ್ಳೇದೇ. ಆದ್ರೆ ಒಂಥರ, ಯಾಕಂದ್ರೆ ಮರಗಳು ಮತ್ತೆ ಪ್ರಾಣಿಗಳಿಗೂ ಆಹಾರ ಆಯ್ತದೆ, ನಮಗೊಂದಷ್ಟು ಆಹಾರ ಆಗ್ತದೆ, ಒಂದಷ್ಟು ನಷ್ಟನೂ ಆಗ್ತದೆ, ಲಾಭನೂ ಆಗ್ತದೆ ಸರ್. ಹೌದು, ನಿಮ್ಮಲ್ಲೆಲ್ಲ ಸರಾಸರಿ ಮಳೆ ಎಷ್ಟು ಬರ್ತಾ ಇದೆ ನಂದಕುಮಾರ್ ಅವರೇ? 200 ಮೇಲೆ ಹೋಗುತ್ತೆ ಸರ್. 200 ಮೇಲೆ? ಅಂದ್ರೆ ಸರಾಸರಿ ಅವರೇಜ್ ಅಂತ ಹೇಳ್ತಾರಲ್ಲ, ಎಷ್ಟಾಗ್ಬೋದು? ಅವರೇಜ್ ಅಂತ ಹೇಳಿದ್ರೆ 200 ಲೆಕ್ಕ ಹಾಕೊಳ್ಬೋದು ಸರ್. ಹೌದಾ? ಹೌದು ಸರ್. ಈಗ ಮೇಕೆ ಸಾಕೋದು ಪೂರ್ಣ ಕೈ ಬಿಟ್ಬಿಟ್ರೆ ಅಥವಾ ಸ್ವಲ್ಪ ಇದಾವ? ಮೇಕೆ ಸಾಕೋದು ಸಂಪೂರ್ಣ ಬಿಟ್ಟಿದೀವಿ ಸರ್. ದನಗಳಿದ್ದಾವೆ, ಬೇರೆ ಬೇರೆ ಕೃಷಿಗಳನ್ನು ಮಾಡ್ತಾ ಹೋಗ್ತಾ ಇದೀವಿ ಸರ್. ಈಗ ಮೇಕೆ ಸಾಕೋದು ಬೇಡವೇ ಬೇಡ ಅಂತ ಅನಿಸುತ್ತಾ ಅಥವಾ ಮುಂದೆ ನೋಡೋಣ ಅಂತ ಅನ್ಕೊಂಡು ಹೇಳ್ತೀರಾ? ಇಲ್ಲ, ಮುಂದೆ ನೋಡೋಣ ಅನಿಸ್ತದೆ ಸರ್. ಆದ್ರೆ ಯಾಕೆಂದ್ರೆ ಎಲ್ಲ ಈಗ ಮಗ ಬೇರೆ ಕುಶಾಲನಗರದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೇನೆ ಸರ್. ಅಲ್ಲಿ ಇವರದೇ ಒಂದು ಫಾರ್ಮ್ ಇದೆ, ಅಲ್ಲಿ ಒಂದು ವಾರಕ್ಕೊಮ್ಮೆ ಬರ್ತಾ ಇದ್ದಾನೆ, ಟಿಬೆಟ್ ಕ್ಯಾಂಪ್ ಅಲ್ಲಿ ಮಾಡ್ತಾ ಇದ್ದಾನೆ. ಅದರಿಂದ ನಾವು ಇಬ್ಬರೇ, ಅದರಿಂದ ಸ್ವಲ್ಪ ಇದೇ ಸಾಕು ಮತ್ತೆ ದನಗಳು ಇದ್ದಾವೆ ಅಂತೇಳಿ ಸಾಕು ಅಂತೇಳಿ ಈಗ ಹೋಗ್ತಾ ಇದೀವಿ ಸರ್. ಈಗ ದನಗಳು ಎಷ್ಟಿದಾವೆ? ದನಗಳು 9 ಇದಾವೆ ಸರ್. 9. ಇವತ್ತು ಗದ್ದೆ ನಡೋಣ ಅಂತ ಸ್ವಲ್ಪ ಉತ್ತಾಕಿದೀವಿ ಸರ್. ಇದು ಜೇನು ಪೆಟ್ಟಿಗೆಗಳು ಎಷ್ಟಿದಾವೆ ಸರ್? ಜೇನು ಜೇನು ಪರವಾಗಿಲ್ಲ ಸರ್, ಏಪ್ರಿಲ್ ವರೆಗೆ ಚೆನ್ನಾಗಿ ಬಂತು ಸರ್. ಏಪ್ರಿಲ್ ಇಂದ ಮಳೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಹೂವೆಲ್ಲ ತೊಳೆದು ಹೋಗ್ಬಿಡ್ತು. ಓಹೋ, ನಮಗೆ ಬೆತ್ತಲಿ ಹೈಯೆಸ್ಟ್ ಆಗಿ ಜೇನು ಬರೋದು, ಬೆತ್ತಲಿ ಬಂದಿಲ್ಲ. ಓಹೋ, ಈ ವರ್ಷ ಚಾಕೊಟ್ಟೆ ಹೂ ಇತ್ತು. ಚಾಕೊಟ್ಟೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೂಮತಿ ಅಂತ ಹೇಳಿದ್ವಿ, 4 ವರ್ಷಕ್ಕೊಮ್ಮೆ ಬರೋದು. ಕುರುಂಜಿ 6 ವರ್ಷಕ್ಕೊಮ್ಮೆ ಬರೋದು. ಚಾಕೊಟ್ಟೆ ಇದ್ದಾಗ ನಮಗೆ ಅತಿಯಾಗಿ ಜೇನು ಬರಬೇಕಾಯ್ತು. ಓಹೋ, ಆದ್ರೆ ಈ ವರ್ಷ ಮಳೆಯಿಂದ ಸ್ವಲ್ಪ ಇದಾಯ್ತು, ಅನಾನುಕೂಲ ಆಯ್ತು ಸರ್. ಆದ್ರೂ ಪರವಾಗಿಲ್ಲ, ಸರಾಸರಿ ಒಂದು ಪೆಟ್ಟಿಗೆ 4 ಕೆಜಿ ಸಿಕ್ಕಿದಂಗೆ ಆಯ್ತು, 4-4.5 ಕೆಜಿ ಸಿಕ್ಕಿದಂಗೆ ಆಯ್ತು. ಎಷ್ಟು ತುಪ್ಪ ಸಿಕ್ತು ಈ ಸಾರಿ? ಏನ್ ಸರ್ ತುಪ್ಪ ಎಷ್ಟು ಸಿಕ್ತು? ತುಪ್ಪ ಒಂದು 200 ಕೆಜಿ ಚಿಲ್ಲರೆ ಸಿಕ್ತ. ಈ ಸಾರಿ ಎಷ್ಟು ಸಿಕ್ತು? ಈ ಸಾರಿ ಎಷ್ಟು ಸಿಕ್ತು ಜೇನುತುಪ್ಪ? ಜೇನುತುಪ್ಪ ಸರಾಸರಿ ಒಂದು ಬಾಕ್ಸ್ ಇಂದ 4 ಕೆಜಿ 4.5 ಕೆಜಿ ಸಿಕ್ಕಿದಂಗೆ ಆಯ್ತು ಸರ್. ಅಲ್ಲ, ಈ ಸಾರಿ ಎಷ್ಟು ಲಭಿಸಿದೆ? ಏನಾಗುತ್ತೆ ಅಂದ್ರೆ 100 ಬಾಕ್ಸ್ ಇಟ್ಟುಕೊಂಡ್ರೆ 50 ಮಾತ್ರ ಲೆಕ್ಕಾಚಾರ ಹಾಕಾಗುತ್ತೆ ಸರ್. ಓ, ಹಾಗೆ ಹಾಗೆ. ಅದ್ರಲ್ಲಿ ಕೆಲವು ಸಣ್ಣ ಕುಟುಂಬ ಇರ್ತದೆ, ಆಗ ಸರಾಸರಿ ಲೆಕ್ಕ ಹಾಕೊಂಡ. ನಮ್ಮ ಈಗ ಹಿಂದಿನ ಕಾಲದಲ್ಲಿ ಒಂದು ಪೆಟ್ಟಿಗೆಯಿಂದ ನಾವು 16 ಕೆಜಿ ಅಷ್ಟು ಜೇನು ಬರ್ತಾ, 16-18 ಕೆಜಿ ಎಷ್ಟು ಬರ್ತಾ ಇತ್ತು. ತೈಸಾಕ್ ರೋಡ್ ಯಾವಾಗ ಬಂತು ಆವಾಗ ನಮ್ಮ ಮೂಲ ಕುಟುಂಬಗಳು ನಶಿಸಿ ಹೋಗ್ಬಿಟ್ಟು. ಆಮೇಲೆ ಆಮೇಲೆ ಆ ಕಡೆಯಿಂದ ಈ ಕಡೆಯಿಂದ ತಂದು ಮತ್ತೆ ಚೇತರಿಕೆ ಆಗಿರುವಂತ ಕುಟುಂಬಗಳು ಇರೋದು ಸರ್. ನಮ್ಮಲ್ಲಿ ಬಾಣೆ ನೋಣ ಅಂತ ಹೇಳ್ತಿದ್ವಿ, ಅತಿಯಾಗಿ ಹೆಚ್ಚು ಕ್ರಿಶ್ಚಿತ ಅಥವಾ ಅತಿಯಾಗಿ ಜೇನು ಕೂಡ ಬರ್ತಾ ಇತ್ತು ಸರ್. ಓಕೆ, ನಂದಕುಮಾರ್ ಅವ್ರು, ಈಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೋದಾ ಸರ್? ಒಂದು ಪ್ರಶ್ನೆ ನಿಮಗೆ? ಪ್ರಶ್ನೆ ಕೇಳಿ, ಹಗುರವಾದ ಪ್ರಶ್ನೆ ಕೇಳಿ ಸರ್. ಹೌದಾ, ಹಗುರವಾದ ಕೇಳ್ತೀನಿ ನೋಡಿ. ರೋಬಸ್ಟಾದ ಸೆಲೆಕ್ಷನ್ 274 ಈ ತಳಿಯನ್ನ ಯಾವ ತಳಿಯಿಂದ ಅಭಿವೃದ್ಧಿಪಡಿಸಲಾಗಿದೆ? ಬಾಳೆಹೊನ್ನೂರು ತಳಿ. ಹೌದು, ಬಾಳೆಹೊನ್ನೂರದೇ ಅಥವಾ ನಿಮ್ದೇ? ಅದು ಸೆಲೆಕ್ಷನ್ 274, ಇದನ್ನ ಬಾಳೆಹೊನ್ನೂರಿನವರು ಅಭಿವೃದ್ಧಿಪಡಿಸಿದ್ದಾರೆ. ಆದ್ರೆ ನಿಮ್ಮಲ್ಲೇ ಆ ಮೂಲ ತಳಿ ಇತ್ತು, ಅದರ ತಾಯಿ ತಳಿ ಯಾವ್ದದು ರೋಬಸ್ಟದ್ದು? ಹಾ, ಸ್ವಲ್ಪ ಹತ್ರದಲ್ಲಿದ್ದೀರಿ, ಅಂದ್ರೆ ಎರಡನ್ನು ಸೇರಿಸ್ಬಿಟ್ಟಿರಿ, ಪೆರಡಿಯನ್ನು ಓಲ್ಡ್ ರೋಬಸ್ಟ, ಅದು ಎರಡನ್ನು ಸೇರಿಸ್ಬಿಟ್ರಿ, ಹಾಗಾಗಿ ಓಲ್ಡ್ ಪೆರಡಿಯನ್ ಅಂತ ಹೇಳಿದ್ರಿ. ಅದ್ರ ಉತ್ತರ ಓಲ್ಡ್ ರೋಬಸ್ಟ. ಓಲ್ಡ್ ರೋಬಸ್ಟ. ನಿಮ್ಮಲ್ಲಿ ಸೆಲೆಕ್ಷನ್ 274 ಇದೆಯಾ? ಇಲ್ಲ ಸರ್, ನಮ್ಮಲ್ಲಿ ಕಾನ್ಯನ್ಸ್ ಇದೆ, ಹಳೇ ವೆರೈಟಿಗಳು ಇದಾವೆ, ಅದರಿಂದ ನಾವು ಬೀಜ ಮತ್ತೆ ಮತ್ತೆ ತೆಗೆದು ಹೊಸದಾಗಿ ಮಾಡಿರೋ ಸರ್. ಹಳೇ ವೆರೈಟಿ ಅಂತ ಯಾವ್ದು? ಹಳೇದು ಅಂತ ಹೇಳಿದ್ರೆ ಮೂಲ ಇದ್ದಿದ್ದಂದೇ ಬೀಜ ತೆಗೆದು ಮಾಡಿದ್ವಿ ಸರ್. ರೋಬಸ್ಟನೇ, ಸ್ವಲ್ಪ ಕಾನ್ಯನ್ಸಿ ಕೂಡ ಹಾಕಿದ್ವಿ ಸರ್. ರೋಬಸ್ಟದ್ದು ಹಳೇದು ಓಲ್ಡ್ ರೋಬಸ್ಟ ಇದೆಯಾ? ಓಲ್ಡ್ ರೋಬಸ್ಟ ಇದೆ ಸರ್. ಓಕೆ, ಒಳ್ಳೇದಾಗ್ಲಿ ನಂದಕುಮಾರಣ್ಣ, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಕೆಳಗಡೆ ನಂದಕುಮಾರ್ ಅವರು ಚಲ ಬರೆದವರು, ಚೆನ್ನಾಗಿ ಆಸಕ್ತಿಯಿಂದ ಅವರು ಕೃಷಿಯಲ್ಲಿ ತೊಡಸ್ಕೊಂಡು ಇತರರಿಗೆ ಹೀಗೂ ಮಾಡಲಿಕ್ಕೆ ಅವಕಾಶ ಇದೆ, ಸಾಧ್ಯತೆ ಇದೆ ಅಂತ ಮಾಡಿ ತೋರಿಸಿದರೆ ಖುಷಿ ಆಯಿತು. ಮುಂದಿನ ಕರೆ. ನಮಸ್ಕಾರ. ವ್ಯತ್ಯಾಸ ಆಯಿತು. ನೇರ ಪ್ರಸಾರದಲ್ಲಿ ಇವತ್ತು ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಶ್ರೋತೃಗಳೇ, ಮಾತಾಡಿ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ, ನಿಮ್ಮ ಪ್ರದೇಶದಲ್ಲಿ ಆಗಿರುವ ಬೆಳವಣಿಗೆ ಬದಲಾವಣೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಬಹುದು. ಯಾರದು ಕರೆ ನೋಡೋಣ. ನಮಸ್ಕಾರ, ಮಾತಾಡಿ, ಯಾರು ತಾವು? ನಮಸ್ತೆ ಸರ್. ನಮಸ್ಕಾರ ಸ್ವಾಮಿ, ಯಾರು ತಾವು? ಕೊಟ್ಟಂಗಡ ಸುಬ್ರಹ್ಮಣಿ, ಕಾಕೂರು, ಶ್ರೀಮಂಗಲ. ಹಾ ಹಾ, ಮೊದಲಿಂದಾಗಿ ನಿಮಗೆ ಕಂಗ್ರಾಚುಲೇಷನ್ ಹೇಳಕ್ಕೆ ನಾನು ಮಾಡಿದೆ. ಯಾಕೆ ಸ್ವಾಮಿ? ಪರಿಸರ ದಿವಸ ನಿಮ್ಮ ಆರ್ಟಿಕಲ್ ಅನ್ನು ನೋಡಿದೆ. ಹಾ ಹಾ, ನೀವು ಪರಿಸರದ ಬಗ್ಗೆ ಏನ್ ಕಾಳಜಿ ವಹಿಸಿದ್ರಿ, ಸೈಕಲ್ ಅಲ್ಲಿ ನಿಮ್ಮ ಓಡಾಟ ಬಹಳ ಖುಷಿ ಆಯ್ತು. ಅಲ್ಲ, ಇಂತ ಪರಿಸರವಾದಿಗಳು ಇದ್ದಾರಲ್ಲ ಅಂತ. ಅಲ್ಲ, ನಮಗಿಂತ ನಿಮ್ಮಂತ ರೈತರು ಪರಿಸರದ ಜೊತೆಗೆ ಕೆಲಸ ಮಾಡ್ತಿರಲ್ಲ, ಅದು ದೊಡ್ಡ ವಿಚಾರ, ನಿಮಗೆ ದೊಡ್ಡ ಸಲಾಮ. ಇಲ್ಲ ಸರ್, ಎಲ್ಲಿ ಕೆಲವೇ ಮಂದಿ ನಿಮ್ಮಂತ ಉದ್ಯೋಗದಲ್ಲಿ ದೊಡ್ಡ ಉದ್ಯೋಗ ಅನ್ನೋದೇನು ದೊಡ್ಡದಲ್ಲ, ಆದ್ರೆ ಪ್ರತಿಯೊಬ್ಬರೂ ಪರಿಸರಕ್ಕೆ ಪ್ರಿಯವಾದ ಕೆಲಸಗಳನ್ನು ಮಾಡ್ತಾ ಇದ್ರೆ ಬಹಳ ಒಳ್ಳೇದು ಅಲ್ವಾ? ಮತ್ತೆ ನಿನ್ನೆ ನಿಮ್ಮ ಒಂದು ಆರ್ಟಿಕಲ್ ನೋಡಿದೆ, ತುಂಬಾ ಬುಕ್ ಬರೆದಿದ್ದೀರಾ, ಬಹಳ ಸಂತೋಷ ಆಯ್ತು. ಎಲ್ಲ ಫೀಲ್ಡ್ ಅಲ್ಲಿ ಕೃಷಿಕರಾಗಿ, ಕೃಷಿ ಪದವೀಧರರಾಗಿ ಕೃಷಿ ಬಗ್ಗೆ ಮಾತಾಡೋ ಬದಲು ಬೇರೆ ತುಂಬಾ ಬರೆದಿದ್ದೀರಾ ಪುಸ್ತಕಗಳನ್ನ ನೋಡಿದೆ, ಬಹಳ ಸಂತೋಷವಾಯ್ತು. ಒಳ್ಳೆ ಸಾಹಿತಿ ಕೂಡ ಅಷ್ಟೇ, ನೀವು ನಮ್ ಬಗ್ಗೆ ನೀವು ಹೊಗಳದು ಅಷ್ಟೊಂದು ಸೂಕ್ತವಾಗೋದಿಲ್ಲ, ನಿಮ್ ಬಗ್ಗೆ ನಾವು ಹೊಗಳ್ಬೇಕು, ನೀವೆಲ್ಲ ಭೂಮಿ ಪುತ್ರರು, ಭೂಮಿಯ ಧೀರರು ನೀವೆಲ್ಲ. ಹೌದು, ಖುಷಿ ಕೊಡೋ ವಿಚಾರ, ಯಾಕಂದ್ರೆ ನಿರಂತರವಾಗಿ ಭೂಮಿಯನ್ನು ರಕ್ಷಣೆ ಮಾಡಿಕೊಂಡು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡುವ ರೈತರಿಗೆ ನಾವು ದೊಡ್ಡದಾಗಿ ಶರಣು ಹೇಳಿದ್ರು, ದಿನನಿತ್ಯ ನಿಮ್ಮ ನೆನೆಸ್ಕೊಂಡ್ರು ತಪ್ಪೇನಿಲ್ಲ. ಅದೊಂದು ಅವಕಾಶ ಯಾರಿಗೂ ಬರೋದಿಲ್ಲ. ಆದ್ರೆ ಪಶ್ಚಾತ್ತಾಪ ಅಲ್ಲ, ಹಾಳಾದ್ರೂ ಅದು ಎಷ್ಟೋ ವಿಚಾರಗಳು ನಮ್ಮಿಂದನೇ ಆಗಿರ್ತವೆ, ಅದು ಸರಿ ಹೋಗ್ತದೆ. ಆದ್ರೆ ನಿಮ್ಮಂತವ್ರು ಈ ತರ ಆರ್ಟಿಕಲ್ ಮತ್ತೆ ಈ ರೇಡಿಯೋದಲ್ಲಿ ಈ ತರ ಪ್ರೋಗ್ರಾಮ್ಸ್ ಎಲ್ಲ ಆದಷ್ಟು ಜನ ಕೇಳ್ಬೇಕು. ಈಗ ಕೊಡಗಿನಲ್ಲಿ ಬಿಡಿ, ಕೊಡಗಿನಲ್ಲಿ ನಾನು ನೋಡಿದ ಮಟ್ಟ ಸುಮಾರು ಒಂದು 60 ಭಾಗ ರೇಡಿಯೋ ಕೇಳೋರು ಈಗ ಇಂಟ್ರೆಸ್ಟ್ ಇದೆ. ನಿಮ್ಮಂತವ್ರು ಬಂದ್ಮೇಲೆ ಎಲ್ರಿಗೂ ಅಷ್ಟೇ, ನಾವು ವಾರ ವಾರ ಟ್ರೈ ಮಾಡೋದು, ಎಲ್ರು ಕೇಳುವಾಗ ಹೇಳ್ತಾರೆ ನಾವು ಟ್ರೈ ಮಾಡ್ತೀವಪ್ಪ ಅಂತೆಲ್ಲ. ಆ ಸ್ಫೂರ್ತಿನೇ ಬೇಕು ಯಾವ್ದು ಈ ಬಾನುಲಿಯಲ್ಲಿ ನಿಮ್ಮಂತವ್ರು ಆ ಸ್ಫೂರ್ತಿ ನಿಂತಿರಲ್ಲ ನಮ್ಮಂತ ರೈತರಿಗೆ ಅಥವಾ ಬೇರೆ ಬೆಳೆಯವರಿಗೆ ಸಮಾಜಕ್ಕೂ. ಧನ್ಯವಾದ. ಸಿಕ್ಕೋದು ವಿರಳ. ಥ್ಯಾಂಕ್ ಯು. ಈಗ ನೀವು ದೇವರು ನಿಮಗೆ ಇನ್ನೂ ಆ ಸ್ಫೂರ್ತಿ ಮತ್ತೆ ಇದನ್ನ ಬೆಳೆಸಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದ. ನಿಮಗೆ ಒಂದು ಪ್ರಶ್ನೆ ಆಯ್ತಾ? ಈಗ ಹೇಳಿ. ಹಣ್ಣುಗಳನ್ನ ತರಕಾರಿಗಳನ್ನ ನೀಡುವ ಮರಗಳು ಯಾವ್ಯಾವ ಅಂತ ಹೇಳ್ಬೋದಾ? ಹಣ್ಣುಗಳನ್ನು ನೀಡ್ತವೆ, ಅದರಲ್ಲಿ ತರಕಾರಿಯಾಗಿ ಅವುಗಳನ್ನ ಬಳಕೆ ಮಾಡಬಹುದು ಕಾಯಿರುವಾಗ. ಇದು ಪಪ್ಪಾಯಿ, ಅನಾನಸ್. ಅನಾನಸ್ಸು ಕಾಯನ್ನ ನಾವು ತರಕಾರಿಯಾಗಿ ಬಳಸಬಹುದಾ? ಇಲ್ಲ ಇಲ್ಲ. ಮತ್ತೆ ಬಾಳೆ. ಹಾ, ಬಾಳೆ ಹೌದು. ಪಪ್ಪಾಯಿ ಹೇಳಿದ್ರಿ ಸರಿ. ಹಲಸಿನ ಹೌದು, ಸರಿಯಾಗಿ ಹೇಳಿದ್ರಿ. ಮತ್ತೆ ಮಾವಿನಕಾಯಿ. ಮಾವು ಸರಿಯಾಗಿ ಹೇಳಿದ್ರಿ. ನಿಜ ನೋಡಿ, ಎಷ್ಟು ಚೆನ್ನಾಗಿ ಬೇಗ ಬೇಗ ಬರ್ತಾ ಇದೆ ನಿಮ್ಮಿಂದ ಉತ್ತರ. ಅನುಭವ ಇವೆಲ್ಲ ಅಲ್ವಾ? ಹೌದು ನೋಡಿ, ಒಂಥರ ನಾವು ತರಕಾರಿಗಳಂದೇಟ್ಗೆ ಟೊಮ್ಯಾಟೊ, ಬದನೆಕಾಯಿ, ಮೆಣಸಿನಕಾಯಿ ಅದು ಇದು ಅಂತ ಹೇಳ್ತೀವಿ. ಆದರೆ ಮರಗಳಿಂದ ಸಿಗುವ ಕಾಯಿಗಳು ನಮಗೆ ತರಕಾರಿ ಆಗಬಲ್ವು. ಪರಂಗಿ ಕಾಯನ್ನು ಉಪಯೋಗಿಸ್ಕೋಬಹುದು ಪಲ್ಯ ಸಾರಿಗೆ ಅಲ್ವಾ? ಭಾಳ ಚೆನ್ನಾಗಿರುತ್ತೆ. ಹಲಸಿಂದಂತೂ ಎಳೆಕಾಯಿ ಬಲ್ತಿದ್ದನ್ನು ಪಲ್ಯ ಸಾರಿಗೆ ಉಪಯೋಗಿಸ್ಕೊಳ್ತಾರೆ. ಆಮೇಲೆ ಬಾಳೆಕಾಯನ್ನು ಅಡುಗೆಗೆ ಬಳಸ್ಕೊಳ್ತಾರೆ ತರಕಾರಿಯಾಗಿ ಅಲ್ವಾ? ಬಾಳೆದಿಂಡನ್ನು ಮಾಡ್ತೀವಿ. ಹಾ, ಬಾಳೆದಿಂಡನ್ನು ಹೌದು. ಆಯುರ್ವೇದಿಕದಲ್ಲಿ ಕಿಡ್ನಿಗೆಲ್ಲ ಬಹಳ ಉಪಯೋಗ ಅಂತ ಹೌದು. ಮತ್ತೆ ಇದಕ್ಕೆ ಯಾವ್ದು ಅಪೆಂಡಿಟಿಕ್ಸ್ ಹೌದು ಅದಕ್ಕೆ ಬಹಳ ಇದಂತ ಆಯುರ್ವೇದದಲ್ಲಿ ಇರುತ್ತೆ. ಹೌದು. ಮೊದಲೆಲ್ಲ ನಾವು ಚಿಕ್ಕದಿರುವಾಗ ನಮ್ಮ ಅಜ್ಜಂದಿರೆಲ್ಲ ವರ್ಷಕ್ಕೆ ಒಂದ್ಸಲ ಕಂಪಲ್ಸರಿ ಮಾಡ್ತಾರೆ ಅಲ್ವಾ? ಹೌದು, ಇಲ್ಲೇಬೇಕಂತ. ಹೌದು. ಹಲಸಿನ ಅಷ್ಟೇ ಸರ್, ಹಲಸಿಂದು ಎಳೆಯಲ್ಲೇ ಬೇರೆ, ಆಮೇಲೆ ಸ್ವಲ್ಪ ಬೆಳೆದ ಕಾಯಿ ಆದ್ಮೇಲೆ ಅದೇ ಬೇರೆ ತರ ಮಾಡ್ಬೋದು ಪಲ್ಯ. ಆಗಿಲ್ಲ, ಹಣ್ಣು ಆದ್ಮೇಲೆ ಹಣ್ಣು ತಿನ್ಬೋದು, ಅದರಿಂದ ನಾವೆಲ್ಲ ಇಟ್ಟು ಅದು ಇದೆಲ್ಲ ಮಾಡ್ತೀವಿ. ಉಪಯೋಗಿ ಹಲಸಿನ ಹಣ್ಣು, ಆದ್ರೆ ನಮ್ ಕಡೆ ಬಹಳ ಕಷ್ಟ. ಆನೆಗಳ ಅವಳಿ ಕಡಾನೆಗಳು ಯಾವಾಗಲೂ ಬೀಳ್ಬಿಟ್ಟು. ಇರ್ಲಿ ಇರ್ಲಿ, ಏನು ಅವುಗಳಿಗೆ ಎಷ್ಟು ಸಿಗ್ಬೇಕು, ಏನ್ ಸಿಗ್ಬೇಕು ಸಿಗುತ್ತೆ, ನಮ್ಗೆ ಎಷ್ಟು ಬರಬೇಕು ಅಷ್ಟು ಬರುತ್ತೆ ಅಲ್ವಾ? ಅಲ್ಲ ಬರುತ್ತೆ, ಈಗ ಸ್ವಲ್ಪ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಮತ್ತೆ ಅದು ಕಡಿಮೆ ಆಗುತ್ತೆ. ಹೆಚ್ಚಾದ್ಮೇಲೆ ಕಡಿಮೆ ಆಗ್ಲೇಬೇಕು, ಕಡಿಮೆ ಆದ್ಮೇಲೆ ಹೆಚ್ಚಾಗ್ಲೇಬೇಕು. ನ್ಯಾಚುರಲ್ ಕಂಟ್ರೋಲ್ ಮಾಡಬೇಕು. ನಿಜ, ಒಂದ್ಸರಿ ಇನ್ನೊಂದು ಜಾಕ್ ಹೋಗುತ್ತೆ, ಬೆಟ್ಟ ಹೋಗುತ್ತೆ, ಪುನಃ ಬರುತ್ತೆ. ಹೌದು, ನಿಮ್ ಕಡೆಗೆಲ್ಲ ನಮ್ಮಂತವರಿಗೆ ಕಷ್ಟ ಅಂತಂದ್ರೆ ಗದ್ದೆ ಗಿದ್ದೆ ಎಲ್ಲ ಬಿಟ್ಟಿದ್ದಾರೆ, ನಾವೆಲ್ಲ ಮಾಡ್ತೀವಿ. ಏನ್ ಮಾಡ್ತೀರಾ? ಹೌದು. ಈ ಸಾರಿ ಮಳೆ ಹೇಗಿದೆ ನಿಮ್ ಕಡೆಗೆ? ಮಳೆನೇ ಇಲ್ಲ ಸರ್, ಇವತ್ತು ಈಗ ಸಾಯಂಕಾಲ ಒಂದು ಮಳೆ ಬಂತು ನಮಗೆ. ಗದ್ದೆ ಎಲ್ಲ ಉಳುಮೆ ಮಾಡಿ ಹದ ಮಾಡಿ ಇಟ್ಕೊಂಡಿದೀವಿ ಬೀಜ ಹಾಕ್ಲಿಕ್ಕೆ ಅಂತ. 15-20 ದಿವಸ ಆಯ್ತು, ಒಂದು ತಿಂಗಳು ಮಳೆನೇ ಇಲ್ಲ ನೋಡಿ. ಮತ್ತೆ ಕೆರೆ ಕೆರೆ ಇದೆ, ಅದ್ರಲ್ಲಿ ನೀರ್ ಬಿಟ್ಟರೆ ಸಾಲ ಹೋಗಿಲ್ಲ ಅಂತ ಬಿಟ್ಟರು. ಇವತ್ತು ಸಾಯಂಕಾಲ ಒಂದು ಒಳ್ಳೆ ಮಳೆ ಬಂತು, ಸ್ವಲ್ಪ ಖುಷಿ ಆಗ್ತಾ ಇದೆ. ಬಂದ್ರೆ ನಿಮ್ದು ಊರು ತಾಲೂಕು ಹೇಳಿ, ನಮ್ಮ ಬೇರೆ ರೈತರಿಗೆ ಶ್ರೋತೃಗಳು ಗೊತ್ತಾಗ್ಲಿ. ಉರಾಜಪೇಟೆ ತಾಲೂಕು ಶ್ರೀಮಂಗಳೂರು ಕಾಕೂರು. ಅಲ್ಲಿ ಇವತ್ತು ಒಳ್ಳೆಯ ಮಳೆ ಆಗಿದೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀರಿ ಅಲ್ವಾ? ಅದು ಇವತ್ತು ನಿಮಗೆ ಮಳೆ ಆಗಿದೆ. ಅದೇ ಒಳ್ಳೆಯದು, ಒಳ್ಳೆ ಮಳೆ ಆಯ್ತು. ನಿಜ ಒಳ್ಳೇದಾಗ್ಲಿ ಸುಬ್ರಹ್ಮಣ್ಯ ಅವರೇ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಓಕೆ, ಕೇಳಿದ್ರೆ ಸುಬ್ರಹ್ಮಣ್ಯ ಅವರು ಒಳ್ಳೆ ಕೃಷಿಕರು, ಮತ್ತೆ ಇವತ್ತು ಮಳೆ ಆಗಿರೋದನ್ನ ಅವರು ಉಲ್ಲೇಖ ಮಾಡಿದ್ರು. ಖುಷಿ ಆಗಿದೆ ನಮಗೂ ನಿಮಗೂ ಅಲ್ವಾ? ಮುಂದಿನ ಕರೆ ಯಾರಾದ್ರೂ ನೋಡೋಣ. ವ್ಯತ್ಯಾಸ ಆಯ್ತು. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮ ಕೃಷಿ ಶ್ರೀ ಮೂಡ್ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ಹಲೋ ಸರ್, ನಮಸ್ತೆ. ನಮಸ್ಕಾರ, ಯಾರು ತಾವು? ಕುಮಾರೇಗೌಡ್ರು. ನಿಮ್ ಕಡೆಗೆ ಹೇಗಿದೆ ಗೌಡ್ರೆ ಮಳೆ? ಸರ್ ಮಳೆ ಒಂದು ಆರದಿಂದ ಇತ್ತಿರ, ಇವತ್ತು ಸೋನೆ ಮಳೆ ಹಿಂಗೆ ಹುಯ್ತಾ ಇದೆ. ಓಹೋ, ಬರ್ತಾ ಇದೆಯಾ ಈಗಲೂ? ಹೌದು, ಹುಯ್ತಾ ಇದೆ ಈಗ. ಓಕೆ. ಎಲ್ಲ ಬೈಲೆಲ್ಲ ಬಂದ್ಬಿಟ್ಟಿದೆ ಭತ್ತ. ಓ, ಪೈರು ಈಗ ನೀವು ಈಗ ಪೈರು ಕೊಯ್ಲು ಮಾಡ್ಲಿಕ್ಕೆ ಶುರು ಮಾಡ್ಕೊಂತೀರಾ? ಕೊಯ್ಲು ಅಂತ ಅಂದ್ರೆ ಈಗ ಮಳೆ ನಿಂತ್ರೆ ಎಲ್ಲ ಮಿಕ್ಸರ್ ಮಾಡಿಸ್ಬಿಡ್ತಾರೆ ಸರ್. ಈಗ ಜ್ಯೋತಿ ಭತ್ತ ಜಾಸ್ತಿ. ಜ್ಯೋತಿ ಜ್ಯೋತಿ ಭತ್ತಕ್ಕೆ ಬೆಲೆ ಇದೆಯಲ್ಲ ರೈತ ಜಾಸ್ತಿ ಅದೇ ಅಂದ್ಬಿಟ್ಟು ಎಲ್ಲ ಜ್ಯೋತಿ ಹಾಕೊಂಡ್ಬಿಟ್ಟವ್ರೆ. ಹೇಗಿದೆ ಒಂದು ಕ್ವಿಂಟಾಲ್ ಜ್ಯೋತಿ ಭತ್ತಕ್ಕೆ ಸರ್? 2400 ರೂಪಾಯಿ ಅಂತೆ ಕ್ವಿಂಟಾಲ್ ಭತ್ತ, ಜ್ಯೋತಿ ಭತ್ತ. ಕುಸಲಕ್ಕಿ ಹೋಗುತ್ತಲ್ವಾ? ಹೌದೌದು, ಹೊರಗಡೆ ತಗೊಂಡ್ತಾರೆ ಅದನ್ನು. ಅಕ್ಕಿ ಬಳಸಲ್ಲ ಇಲ್ಲಿ ಅವರು ಜನ. ಒಳಗಡೆ ಅಕ್ಕಿ ಬಿಳಿ ಇರುತ್ತೆ ಕೆಂಪಿಗೆ ಇರುತ್ತೆ ಅನ್ಕೊಂಡು ಹೇಳಿ ನಮ್ಮ ಶ್ರೋತೃಗಳಿಗೆ. ಅದು ಕೆಂಪು ಸ್ವಲ್ಪ ರುಚಿ ಇರ್ತದೆ ಮಾತ್ರ, ಭಾರಿ ರುಚಿ ಇರ್ತದೆ. ಅನ್ನ ಊಟ ಮಾಡಿದ್ರೆ ಭಾರಿ ಸೂಪರ್ ಆಗಿರ್ತದೆ. ಅನ್ನ ಮಾಡೋದೇ ಇಲ್ಲ ಜನ ಅದನ್ನ ಕೆಂಪ್ಕೋದೆ ಅಂದ್ಬಿಟ್ಟು. ಅದ್ರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಐತೆ ಅಂತ ಹೇಳ್ತಾರೆ, ಆದ್ರೂ ಕೆಲವರು ಅದನ್ನ ಬಳಸದೇ ಇಲ್ಲ. ನಾವ್ ಹೇಳ್ತೀವಿ ಇಲ್ಲಿ ಊಟಕ್ಕೆ ಭಾರಿ ಚೆನ್ನಾಗಿದೆ ಜ್ಯೋತಿ ಬರ್ತದಕ್ಕೆ ಅಂತ, ಆದ್ರೂ ಅದನ್ನ ಜನ ಲೈಕ್ ಮಾಡೋದಿಲ್ಲ. ನೀವು ಬಳಸ್ಕೊಳ್ತೀರಾ ಜ್ಯೋತಿ ಭತ್ತವನ್ನ ಅಡಿಗೆಗೆ ಅಥವಾ ಕುಶಲಕ್ಕೇನು ಉಪಯೋಗಿಸ್ಕೊಳ್ತೀರಾ? ಸರ್, ನಾವು ಜ್ಯೋತಿ ಭತ್ತ ಊಟ ಮಾಡ್ತೀವಿ, ನಮ್ಗೆ ರುಚಿಯಾಗಿರ್ತದೆ ಅಲ್ವಾ? ಎಷ್ಟು ಇಳುವರಿ ತಗೊಳ್ತೀರಿ ತಾವೆಲ್ಲ? ಒಂದ್ ಎಕರೆಗೆ ಎಷ್ಟು ಇಳುವರಿ ತಗೊಳ್ತೀರಿ ತಾವು? ಒಂದ್ ಎಕರೆಗೆ ಇಲ್ಲಿ 35 ಮೂಟೆ ಬರುತ್ತೆ ಸರ್. 35 ಮೂಟೆ? 35 ಮೂಟೆ ಅಂದ್ರೆ 30 ಕ್ವಿಂಟಲ್. 30 ಕ್ವಿಂಟಲ್? ಒಂದ್ ಕ್ವಿಂಟಲ್ಗೆ ಎಷ್ಟು ಕೆಜಿ ಬರುತ್ತೆ ತೂಕ? ಅದು 100 ಕೆಜಿ ಸರ್ ಕ್ವಿಂಟಲ್ ಅಲ್ವಾ? ಒಂದ್ ಚೀಲಕ್ಕೆ ಎಷ್ಟು ಬರುತ್ತೆ ಸರ್? ಒಂದ್ 75 ಕೆಜಿ ಬರ್ಬೋದು ಒಂದ್ ಚೀಲ. 75 ಕೆಜಿನ ಸೇರನ? 75 ಕೆಜಿ. ಒಂದ್ ಟನ್ ಅಂದ್ರೆ ಎಷ್ಟು ಕೆಜಿ ಆಗುತ್ತೆ ಗೌಡ್ರೆ? ಟನ್ನು? ಹಾ, 1000 ಕೆಜಿ. 1000 ಕೆಜಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀರಿ. ಒಂದ್ ಕ್ವಿಂಟಲ್ ಅಂದ್ರೆ 100 ಕೆಜಿ. 100 ಕೆಜಿ. ಒಂದು ಮಿಲಿಯನ್ ಅಂತಂದ್ರೆ ಎಷ್ಟಾಗುತ್ತೆ ಗೌಡ್ರೆ? ಒಂದು ಮಿಲಿಯನ್? ಹಾ, ಒಂದು ಮಿಲಿಯನ್ ಅಂತ ಕರೀತಾರೆ. ಮಿಲಿಯನ್ ಅನ್ಕೊಂಡು ಅಲ್ಲೆಲ್ಲ ಪದಗಳು ಬಳಕೆ ಆಗ್ತವೆ. ಒಂದ್ ಮಿಲಿಯನ್ ಅಂದ್ರೆ 1000 ಇರ್ಬೇಕಂದ್ರೆ? ಏ, ಒಂದು ಟನ್ ಅಂದ್ರೆ 1000. ಒಂದು ಟನ್ ಅಂದ್ರೆ 1000 ಕಿಲೋಗ್ರಾಮ್. ಒಂದು ಮಿಲಿಯನ್ ಅಂತಂದ್ರೆ ಗೊತ್ತಿಲ್ಲ ಸರ್. ಓಹೋ, ನಿಮ್ ಕಿವಿಗೆ ಬಿದ್ದಿಲ್ಲ, ಅಥವಾ ಬಿದ್ರು ಅದು ಅಷ್ಟು ಒಳಗೆ ಹೋಗಿಲ್ಲ ಅಲ್ವಾ? ನೋಡೋಣ, ಮುಂದೆ ಅವ್ರಿಗೆ ಕೇಳೋಣ ಏನ್ ಹೇಳ್ತಾರೆ, ಗಮನಿಸೋಣ. 300 ಮಿಲಿಯನ್, 400 ಮಿಲಿಯನ್ ಅಂತ ಹೇಳ್ತಾರಲ್ಲ ನೋಡಿ, ಕೇಳಿದಿರಿ. ಆದ್ರೆ ಮಿಲಿಯನ್ ಅಂದ್ರೆ ಎಷ್ಟು ಅನ್ಕೊಂಡು ಗೊತ್ತಾಗ್ತಲ್ವಾ? ಅದೇ ಅಮೆರಿಕನ್ ಡಾಲರ್ ಬಗ್ಗೆ ಹೇಳ್ತಾರಲ್ಲ. ಹೌದು, ವಾರ್ತೆಗಳಲ್ಲಿ. ಹೌದು, ಆಗ್ಲಿ ಕೊಡ್ರಿ, ಒಳ್ಳೇದಾಗ್ಲಿ. ನಿಮ್ಮ ಬೆಳೆ ಸುರಕ್ಷಿತವಾಗಿ ಕಟಾವ್ ಆಗ್ಲಿ, ಬೆಳೆದಕ್ಕೆ ನೆಮ್ಮದಿ ಸಿಗ್ಲಿ. ಸರಿ ಸರ್, ಧನ್ಯವಾದ. ನಮಸ್ಕಾರ. ನಮಸ್ತೆ. ಕೆಳಗರೆ, ನಿಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. 1 ಮಿಲಿಯನ್ ಅಂದ್ರೆ ಎಷ್ಟು ಅನ್ಕೊಂಡು ಹೇಳ್ಬೇಕು. ಕರೆ ಯಾರದು, ಗಮನಿಸೋಣ. ನಮಸ್ಕಾರ. ವ್ಯತ್ಯಾಸ ಆಯ್ತು. 1 ಮಿಲಿಯನ್ ಅಂದ್ರೆ ಎಷ್ಟು ಲೆಕ್ಕ ಹೇಳ್ಬೋದಾ ನೋಡಿ. 1 ಮಿಲಿಯನ್ ಕೆಜಿ ಅಂತ ಹೇಳ್ಬೋದು, 1 ಮಿಲಿಯನ್ ವರ್ಷ ಅಂತಲೂ ಹೇಳ್ಬೋದು, 1 ಮಿಲಿಯನ್ ಲೀಟ್ರ್ ಅಂತಲೂ ಹೇಳ್ಬೋದು. ಒಟ್ಟು 1 ಮಿಲಿಯನ್ ಅಂದರೆ ಎಷ್ಟು ಅಂದ್ಕೊಂಡು ಹೇಳಬೇಕು. ಅದು 1,000, 1,00,000, 1,00,000, 1 ಕೋಟಿನೋ, 10 ಕೋಟಿಯೋ, ಏನು ಹೇಳ್ತೀರಾ ನೋಡೋಣ. ನಮಸ್ಕಾರ ಹೇಳಿ, ಯಾರು ತಾವು ಮಾತಾಡಿ? ಯಾರು ತಾವು? ಓ, ನಾಯಿನೇ ಮಾತಾಡುತ್ತೆ. ಯಾರು? ನಾಯಿನೇ ಮಾತಾಡಿಸ್ತದ್ರಿ? ನಾಯಿ ಕೂಟ ಮಾತಾಡಿಸ್ತದ್ರಿ? ಯಾರು ತಾವು? ಚೇರಂಬಾಣಿಯಿಂದ ವೀಣಾ. ವೀಣಾ ಅವರು ನಾಯಿನೇ ಮುಂದಿಟ್ಕೊಂಡ್ಬಿಟ್ಟಿದ್ದೀರಾ? 4 ನಾಯಿ ಇದಾವೆ. ಎಂತೆಂತ ನಾಯಿಗಳು? ಮಾಮೂಲಿ. ನಿಮ್ಮಲ್ಲೇ ಹುಟ್ಟಿದವು? ನಾಟಿ ನಾಯಿಗಳು, ಮನೆ ನಾಯಿಗಳು? ಮನೆವೇ ಅಲ್ವಾ? ಜೋರಿದವಲ್ವಾ? ಏನಾದ್ರೂ ನಿಮ್ಗೆ ಏನು ಸಿಟ್ಟು ಬಂದ್ರೆ ನೀವು ಸಿಟ್ಟು ತೋರಿಸ್ತೀರಿ, ಸಂತೋಷ ಬಂದಾಗ ಅವುಗಳಿಗೆ ಹಂಚಿದಾಗ ಅವು ಸಂತೋಷ ತೋರಿಸ್ತವಲ್ವಾ? ನೀವು ಸಿಟ್ ಮಾಡ್ಕೊಂಡಾಗ ಅವು ಸಿಟ್ ಮಾಡ್ಕೊಳ್ತಾವಲ್ವಾ? ಪ್ರಶ್ನೆ ಕೇಳ್ತಾ ಇದ್ವಿ ವೀಣವ್ರೆ, 1 ಮಿಲಿಯನ್ ಅಂದ್ರೆ ಎಷ್ಟು ಅನ್ಕೊಂಡು ಹೇಳ್ಬೋದಾ? 1 ಮಿಲಿಯನ್ ಅಂದ್ರೆ ಎಷ್ಟು? ನಿಮ್ ಕಡೆಗೆ ಚರಂಬಾಣೆ ಕಡೆಗೆ ಇವತ್ತೇನಾದ್ರೂ ಮಳೆ ಆಯ್ತಾ? 3 ಗಂಟೆ. ಓ, ಹದವಾದ ಮಳೆ ಆಗಿದೆ. ಹೌದಾ, ಒಳ್ಳೇದು ಒಳ್ಳೇದು. ಹಾ, 1 ಮಿಲಿಯನ್ ಅಂದ್ರೆ 10? ಹಾ, 10 ಸರಿ ಇದೆ, 1,000 ಸರಿಲ್ಲ. 10 ಸಾವಿರ ಅಲ್ಲ. ಮುಂದಿಂದು ಯಾವ್ದು ಹೇಳ್ಬೋದು 1,000 ಬದಲಾಗಿ? ಸಾವಿರ ಆದ್ಮೇಲೆ ಏನು ಹೇಳ್ತೀರಿ? ಈಗ ಬಿಡಿ, ಹತ್ತು, ನೂರು, ಸಾವಿರ, ಆಮೇಲೆ ಹತ್ತು ಸಾವಿರ, ಅಲ್ಲ ಸಾವಿರ ಆದ್ಮೇಲೆ ಆಯ್ತು, ಹತ್ತು ಸಾವಿರ ಆದ್ಮೇಲೆ, ಹಾ ಹತ್ತು ಸಾವಿರ ಆದ್ಮೇಲೆ ಇನ್ನೇನು ಮುಂದೆ? ಲಕ್ಷ, ಲಕ್ಷ, ಅಲ್ಲ ಹತ್ತು ಲಕ್ಷ, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ ಹೀಗೆ ಹೇಳ್ತಾರಲ್ವ ಎಣಿಸುವಾಗ, ಅಲ್ವಾ? ಹೌದು, ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ, ಹತ್ತು ಲಕ್ಷ. ಹ್ಮ್, ಹೌದು, ಒಳ್ಳೇದು ಅಮ್ಮ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ರೈತರು, ರೈತ ಮಹಿಳೆಯರು, ಯುವಕರು, ಯುವತಿಯರು ಮಾತಾಡ್ಬೋದು. ನಿಮ್ಮ ಅನುಭವಗಳನ್ನು, ನಿಮ್ಮ ಪ್ರದೇಶದಲ್ಲಿ ಕಾಣುತ್ತಿರುವ ಕೃಷಿ ಸಂಗತಿಗಳನ್ನು ಹಂಚಿಕೊಳ್ಬೋದು. ನಿಮ್ಮ ವಿಶೇಷತೆಗಳನ್ನು ಉಲ್ಲೇಖ ಮಾಡ್ಬೋದು. ಕರೆಗಳನ್ನು ಮಾಡ್ತದ್ರಿ, ಯಾರು ನೋಡೋಣ. ನಮಸ್ಕಾರ, ಯಾರು ತಾವು? ಸರ್, ಚರಗುಣ ಬೇಗೂರು ಚೆನ್ನಪ್ಪ ಅಂತ ಹೇಳಿ ಸರ್. ಚೆನ್ನಪ್ಪ ಅಂತ ಹೇಳಿ. ಯಾರು? ಚೆನ್ನಪ್ಪ. ಚೆನ್ನಪ್ಪ, ಚೆನ್ನಪ್ಪ, ಚೆನ್ನಪ್ಪ, ಅದೇ. ಹೌದು. ಯಾವ ಊರಂದ್ರಿ? ಚರಮಣೆ ಬೇಗೂರು. ಹಾ ಹಾ, ಚರಮಣೆ ಬೇಗೂರು, ಚರಮಣೆ ಬೇಗೂರಿಂದ. ಹೌದು ಹೌದು. ಹ್ಮ್, ನೀವು ಜೇನು ಸಾಕಿದ್ದೀರಾ ಚೆನ್ನಪ್ಪನವ್ರೆ? ಜೇನು ಸಾಕಿದ್ದೀರಾ? ನಾವೇನ್ ಸಾಕಿರ ಸರ್, ತೋಟ ಕೆಲಸ ಮಾಡುದು. ಏ, ತೋಟದ ಕೆಲಸ ಮಾಡೋರು ಜೇನು ಸಾಕ್ಬಾರ್ದು ಅಂತ ಏನಾದ್ರು ಅಡ್ಡಿ ಇದೆಯಾ, ನಿರ್ಬಂಧ ಇದೆಯಾ? ಏನಿಲ್ಲ ಸರ್. ಮತ್ತೆ ಯಾಕೆ ಸಾಕಿಲ್ಲ? ನಾಯಿಗಳೊಂದು ನಾಲ್ಕು ನಾಯಿಗಳನ್ನ ಸಾಕಿದೀವಿ ಸರ್. ಅಲ್ಲ, ನಾಯಿನೇ ಸಾಕಿರುವಾಗ ನೀವು ನಾಲ್ಕನ ಇನ್ನು ಎಂಟು ಜೇನು ಪೆಟ್ಟಿಗೆ ಸಾಕ್ಬೋದು. ನಾಯಿಗಳಿಗೆ ದಿನ ಮೂರ್ ಸಾರಿ ಊಟ ಹಾಕ್ಬೇಕು. ಎರಡೇ ಸಲ ಊಟ ಆಗು ಸರ್, ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಸರ್. ಆಯ್ತು, ಎರಡೇ ಸಾರಿ ಊಟ ಹಾಕಿದ್ರು ಏನು ಕಡಿಮೆ ಇಲ್ಲ, ಎಷ್ಟು ಜನ ತಿಂತವೆ ಅಲ್ವಾ? ಹೌದು. ಆದ್ರೆ ಜೇನು ಏನು ನಿಮ್ಮಿಂದ ಏನು ಕೇಳಲ್ಲ, ನೀವೇನು ಅಡಿಗೆ ಮಾಡ್ಕೊಡಿ ಅಂತ ಕೇಳಲ್ಲ, ಅಥವಾ ನೀರ್ ಕೊಡಿ ಅಂತ ಕೇಳಲ್ಲ. ತುಪ್ಪ ಚೆನ್ನಾಗಿ ಸಿಗುತ್ತೆ. ನೀವು ಹೀಗ್ ಮಾಡಿ, ಮನೆ ಹತ್ತಿರದಲ್ಲೇ ಒಂದ್ ನಾಲ್ಕಾರು ಪೆಟ್ಟಿಗೆ ಇಟ್ಕೋಬಹುದು. ಇನ್ನು ನಿಮಗೆ ಪರಿಚಯ, ಈಗ ನೀವೇ ಕೂಲಿ ಕೆಲ್ಸಕ್ಕೆ ಅಥವಾ ಬೇರೆ ಕೆಲ್ಸಕ್ಕೆ ಹೋಗ್ತೀರಲ್ಲ ಸರ್. ಏಯ್, ಪರಿಚಯ ಇಲ್ಲಾಂದ್ರೆ ಸುಮ್ಮನೆ ಇರಬಾರದು, ತಿಳ್ಕೋಬೇಕು. ನಿಮಗೆ ಭಾಗಮಂಡಲ ಎಷ್ಟು ದೂರ ಆಗುತ್ತೆ? ಅದೇ ಭಾಗಮಂಡಲದಲ್ಲಿ ಜೇನು ಕೃಷಿ ತರಬೇತಿ ಕೇಂದ್ರ ಇದೆ, ನೋಡಿದಿರಲ್ವಾ? ನೋಡಿದ್ ಸರ್, ಅಕ್ಕಡೆ ಸ್ವಲ್ಪ ಹೋಗೋದಪ್ಪ ಕಡಿಮೆ. ಹೋಗ್ಬೇಕಣ, ಹೋಗ್ಬೇಕು, ಹೋಗಿ ತಿಳ್ಕೊಂಡು. ಪಿಡಿ ಪನ್ನಪ್ಪ, ಪಿಡಿ ಪನ್ನಪ್ಪ ತೋಟದಲ್ಲಿ ಸರ್. ಹಾ, ಅಲ್ಲೇ ಅವ್ರ ತೋಟದಲ್ಲೇ ಒಂದ್ ಹತ್ತಿಪ್ಪತ್ತು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ಬಹುದು. ಹ್ಮ್, ಹೌದು ಸರ್. ಹೌದು, ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಹ್ಮ್, ಹೌದು, ಆಗಲ್ಲ, ಕಷ್ಟ ಆಗುತ್ತೆ ಅನ್ನೋ ತರ ಅನ್ಕೋಬೇಡಿ. ಹೌದು. ಚೆನ್ನಪ್ಪನವ್ರ ಒಂದು ಪ್ರಶ್ನೆ ತಮಗೆ ಕೇಳಿ ಸರ್. ಅಡಿಗೆಗೆ, ಅಡಿಗೆಗೆ ಹೂವು, ಸೊಪ್ಪು, ಕಾಯಿ, ಹಣ್ಣು ಇವೆಲ್ಲವುಗಳನ್ನ ಯಾವ ಮರಗಳಿಂದ ಪಡಿಬಹುದು ಅಂತ. ಕೆಲವೊಂದು ಮರಗಳಿದಾವೆ, ಆ ಮರಗಳ ಹೂವು, ಸೊಪ್ಪು, ಕಾಯಿ, ಹಣ್ಣು ಇವುಗಳನ್ನ ಅಡಿಗೆಗೆ ಉಪಯೋಗಿಸ್ಕೋಬಹುದು. ಯಾವ ಮರ ಇರಬಹುದು ಅಂತ ಹೇಳ್ತೀರಿ? ಇಲ್ಲಿ ಕೊಡಗಿನಲ್ಲಿ ಕಡಿಮೆ ಆ ರೀತಿಯ ಮರ ಬೆಳೆಸೋದು, ಪಕ್ಕದ ಜಿಲ್ಲೆಗಳಲ್ಲಿ ಆ ಮರ ಇದೆ. ಯಾವುದದು? ಹೂವನ್ನು ಬಳಸ್ಬೋದು, ಎಳೆ ಸೊಪ್ಪನ್ನು ಬಳಸ್ಕೋಬಹುದು, ಕಾಯಿಗಳನ್ನು ಉಪಯೋಗಿಸ್ಕೋಬಹುದು, ಹಣ್ಣುಗಳನ್ನು ಬಳಕೆ ಮಾಡ್ಕೊಳ್ಬಹುದು. ಯಾವ್ದದು ಮರ? ಸೊಪ್ಪು ಇಲ್ಲ, ಬೇವಿನ ಸೊಪ್ಪು ಕಷ್ಟೇ. ಅದು ಕೈಬೇವ ಕರ್ಬೇವ? ಕರ್ಬೇವು, ಕರ್ಬೇವಿನದು ಕಾಯಿ ಅಷ್ಟಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ, ಹೂವನ್ನು ಅಷ್ಟಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ಆದರೆ ಈ ಮರ ಅಡಿಗೆಗೆ ಹೂವು ಕೊಡುತ್ತೆ, ಸೊಪ್ಪು ಕೊಡುತ್ತೆ, ಕಾಯಿ ಕೊಡುತ್ತೆ, ಹಣ್ಣು ಕೊಡುತ್ತೆ. ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಲ್ವಾ? ಹುಣಸೆ, ಹುಣಸೆ ಮರದ ಹೂವು. ಹಾ, ಹುಣಸೆ ಮರದ ಹೂವನ್ನು ಬಳಸ್ಬೋದು, ಸೊಪ್ಪನ್ನ ಹಾಕೊಳ್ಬಹುದು, ಕಾಯಿ ಮತ್ತು ಹಣ್ಣುಗಳನ್ನ ಅಡಿಗೆಗೆ ಬಳಕೆ ಮಾಡ್ಕೊಳ್ಬಹುದು. ಹ್ಮ್, ಧನ್ಯವಾದ, ನಮಸ್ಕಾರ. ಕೆಳಗರೆ ಸಮಯ ಆಗ್ತಾ ಬಂತು, ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕು. ಹಾಗಾಗಿ ನೀವೆಲ್ಲ ಪ್ರೀತಿಯಿಂದ ಸಂಪರ್ಕ ಮಾಡಿದಿರಿ, ಹಾಗೆ ಅಭಿಮಾನದಿಂದ ಕಾರ್ಯಕ್ರಮವನ್ನು ಆಲಿಸಿದಿರಿ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು, ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಇದುವರೆಗೆ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇಂದು ಪೊನ್ನಂಪೇಟೆ ತಾಲೂಕಿನ ನಾಗರಹೊಳೆಯಲ್ಲಿರುವ ತುಂಡು ಮುಂಡಗೆ ಕೊಲ್ಲಿನ ಗಿರಿಜನ ಹಾಡಿಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮ ನಡೆತ. ಕಾರ್ಯಕ್ರಮನ ವಿರಾಜಪೇಟೆ ಕಾನೂನು ಸೇವೆಗಳ ಸಮಿತಿನ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಹಂಗೆ ಸದಸ್ಯ ಕಾರ್ಯದರ್ಶಿ ಸಂತೋಷ ಕೊಟಾರಿಯ ಉದ್ಘಾಟನೆ ಮಾಡಿದ. ಅಲ್ಲಿಂದ ಮಾತಾಡಿ, ಸಂವಿಧಾನದಲ್ಲಿರುವ ವ್ಯವಸ್ಥೆಗೆ ತಕ್ಕಂಗೆ ಬೇರೆ ಬೇರೆ ಯೋಜನೆಗಳ ಸರ್ಕಾರ ಜಾರಿಗೆ ತಂದುಟ್ಟು ಮಕ್ಕಳಿಗೆ ವಿದ್ಯೆನ ಕೊಡದು ಎಲ್ಲ ನಾಗರಿಕರ ಕರ್ತವ್ಯ ಆಗುಟ್ಟು ಬಾಲ ಕಾರ್ಮಿಕ ಪದ್ಧತಿನ ಎಲ್ಲವೂ ವಿರೋಧಿಸಿ ಜವಾಬ್ದಾರಿಯುತ ನಾಗರಿಕರಾಕುತ್ತ ಹೇಳ್ದೋ. ಕಾರ್ಮಿಕ ಇಲಾಖೆಯ ಅಧಿಕಾರಿ ಅನಿಲ್ ಬಿ ಬಗಟಿಯವು ಮಾತಾಡಿ, ಕಾರ್ಮಿಕ ಇಲಾಖೆಯಲ್ಲಿರುವ ಬೇರೆ ಬೇರೆ ಯೋಜನೆಗಳ ಕುರಿತು ಮಾಹಿತಿ ಕೊಟ್ಟು ಅರ್ಹರು ಸರ್ಕಾರದ ಸಿಕ್ಕುವ ಸೌಕರ್ಯಗಳ ಪ್ರಯೋಜನ ಪಡ್ಕೊಂಡು ಬದುಕನ್ನ ಸುಧಾರಿಸಿಕೊಳ್ಳಕು, ಹಂಗೆ ತಮ್ಮ ಮಕ್ಕಳ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಕಳಿಸದೆ ಕಡ್ಡಾಯಾಗಿ ಸ್ಕೂಲ್ಗೆ ಕಳಿಸಿ ವಿದ್ಯೆನ ಕೊಡಕುತ್ತ ಹೇಳ್ದೋ. ಇದೇ ಹೊತ್ತುಲಿ ನಾಗರಹೊಳೆಯಲ್ಲಿರುವ ಗಿರಿಜನ ಆಶ್ರಯ ಸ್ಕೂಲ್ನ ಅಂಗಣದ ಜಾಥಾ ಸುರಾಗಿ ಹಾಡಿನ ಮುಖ್ಯ ರಸ್ತೆಗಳಲ್ಲಿ ತಿರುಗಿ ಬಾಲಕಾರ್ಮಿಕ ಪದ್ಧತಿನ ವಿರೋಧಿಸಿ ವಿದ್ಯೆನ ಮಹತ್ವದ ಕುರಿತು ಘೋಷವಾಕ್ಯದ ಮೂಲಕ ಜಾಗೃತಿ ಬರೆಸಿದವು. ಕಾರ್ಯಕ್ರಮದಲ್ಲಿ ಸುಮಾರು ಇಲಾಖೆಯ ಅಧಿಕಾರಿಗಳ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮಂಗಳೂರು ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ ಇವರ ಕೂಡುಕೂಟಲಿ 2021-22 ಸಾಲಿನ ವರ್ಷದ ವಿಶೇಷ ಶಿಬಿರದ ಆಖೀರಿ ಜಂಬರ ನಾಳೆ 3:00 ಮಡಿಕೇರಿ ನಗರಸಭಾ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ಏರ್ಪಾಡಾಟು. ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ 18:00 ಚಿಟ್ಟಳಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನರೇಂದ್ರ ಮೋದಿ ರೈತ ಸಹಕಾರ ಭವನದಲ್ಲಿ ನಡೆದಿತ್ತ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ 18:00 ಭಾರತೀಯ ಸಂಯುಕ್ತ ಪ್ರೌಢ ಹೈಸ್ಕೂಲ್ ಮರಗೋಡ್ಲಿ ಏರ್ಪಾಡಾಟು. ತಹಶೀಲ್ದಾರ್ ಸೇರಿದಂಗೆ ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. ಮರುಗೋಡಿನ ಗ್ರಾಮಸ್ಥರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕ ಮಡಿಕೇರಿ ತಾಲೂಕಿನ ತಹಶೀಲ್ದಾರ್ ಅವರು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ, ಮಡಿಕೇರಿ ತಾಲೂಕು ಪಂಚಾಯಿತಿ ಹಾಗೆ ಹೊದ್ದೂರು ಗ್ರಾಮ ಪಂಚಾಯಿತಿನ ಕಡೆಯಿಂದ ಹೊದ್ದೂರು ಗ್ರಾಮ ಪಂಚಾಯಿತಿ ಕಚೇರಿನ ಹೊಸ ಕಟ್ಟಡದ ಉದ್ಘಾಟನಾ ಜಂಬರ ಇದೇ ತಿಂಗಳ 17:00 ನಡೆದಿದೆ. ಮಡಿಕೇರಿ ಕೃಷಿ ಇಲಾಖೆಯಲ್ಲಿ 50% ಸಹಾಯಧನದಡಿಲಿ ರೈತರಿಗೆ ಇಂಟಾನ್, ತುಂಗಾ, ತನು, RNR 150048 ಕೆಂಪು ಹತ್ತಿರ ಬೀಜ ಭತ್ತನ ಕೊಟ್ಟವೆ. ಅವಶ್ಯವಿರುವ ರೈತರು ಸರಿಯಾದ ದಾಖಲಾತಿಗಳು ಕೊಟ್ಟು ಬೀಜ ಭತ್ತನ ತಕ್ಕಣಕ್ಕೂ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 25 11:00 ಭಾರತೀಯ ವಿದ್ಯಾಭವನ ಮಡಿಕೇರಿಯಲ್ಲಿ ಅಕಾಡೆಮಿನ ಅಧ್ಯಕ್ಷ

ವಿರಾಜಪೇಟೆ ತಾಲೂಕು ಬೈರಂಬಾಡ ಹಾಲಗುಂದ ಗ್ರಾಮಗಳಲ್ಲಿ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದು ಕಾಡಾನೆಗಳನ್ನು ಓಡಿಸುವ ಕಾರ್ಯಾಚರಣೆಯನ್ನು ನಾಳೆ ಬುಧವಾರ ಹಮ್ಮಿಕೊಂಡಿದ್ದು ಸುತ್ತಲಿನ ಗ್ರಾಮಗಳಾದ ಬೈರಂಬಾಡ ಹಾಲಗುಂದ ಕಣ್ಣಂಗಾಲ ಎಡೂರು ಪುಲಿಯೇರಿ ಇಂಜಲಗೇರಿ ಗ್ರಾಮದ ಜನರು ತೋಟದ ಕಾರ್ಮಿಕರು ಶಾಲಾ ಮಕ್ಕಳು ಎಚ್ಚರಿಕೆಯಿಂದ ಇದ್ದು ಕಾರ್ಯಾಚರಣೆಗೆ ಸಹಕರಿಸುವಂತೆ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ನಿಧನ ಸುದ್ದಿ. ಪೌಡಂಡ ಪೌತಿ ಬೋಪಯ್ಯಂಗಿಡ ಪೊಣ್ಣು ಗಂಗವ್ವ ಗಂಗು ಅಂಗ ಇಂದು ಮರಣಪಟ್ಟಿತ್ತು. 86 ಬಯತ್ರ ಪೌಡಂಡ ಗಂಗವ್ವ ಗಂಗು ತಾಮನೆ ತಂಬಂಡ ಅಕಿರಿ ಕಾರ್ಯ ನಾಳೆ ಮಜ್ಜಣ ದಂಡಗಂಟೆಗೆ ಬೆಟ್ಟಗಿರಿಲುಳ್ಳ ಅಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಪೊನ್ನಂಪೇಟೆ ತಾಲೂಕು ಪರಕಟಗೇರಿ ಪೂಕೊಳ ಗ್ರಾಮತ್ರ ಕಾಳಿಮಾಡ ನಾಚಪ್ಪ ರಾಮು ಎಂಗ ಇಂದು ಮರಣಪಟ್ಟಿತ್ತು. 84 ಬಯತ್ರ ಕಾಳಿಮಾಡ ನಾಚಪ್ಪ ರಾಮು ಎಂಗಡ ಅಕಿರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆಗೆ ಅಂಗಡ ಸ್ವಂತ ಮನೆಯಲ್ಲಿ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ